ಭಯ ನಿವಾರಿಣಿಯೇ ನೀ ಕರುಣಾಧಿಕಾಯೇ ಸರ್ವ ಭಯ ನಿವಾರಿಣಿಯೇ ನೀ ಕರುಣಾಧಿಕಾಯೇ ಆದಿಮಾಯೇ ದಯ ಸಾಗರೇ ಭಕ್ತಿಯಿಂದ ದಯ ಸಾಗರೇ ಭಕ್ತಿಯಿಂದ ಪಾದ ದ್ವಯ ಮಾಮರೆ ಗೊಂಬೆವು ಅತಿ ಮುದದಿಂದ ಪಾದ ದ್ವಯ ಮಾಮರೆ ಗೊಂಬೆವು ಅತಿ ಮುದದಿಂದ ಜಯತು ಜಯತು ಆದಿಮಾಯೇ ಸರ್ವಭಯ ನಿವಾರಿಣಿಯೇ ನೀ ಕರುಣಾಧಿಕಾಯೇ ಜನನೀ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಚಂಡಮುಂಡರು ಮೃಗಬೇಟೆಯಾಡಿ ಆಯಾಸಗೊಂಡು ತನುಶ್ರಮವನ್ನು ಇಳಿಸಲೋಸುಗ ವಿಶ್ರಾಂತಿ ಪಡೆಯುವಂತಹ ಸಂದರ್ಭ. ಕಳರು ಮೃಗ ಮಾಂಸವನ್ನು ಮೆಲುತ್ತಲೆ ಕಳರು ಮೃಗ ಮಾಂಸವನ್ನು ಮೆಲುತ್ತಲೆ ಕಳರು ಮೃಗ ಮಾಂಸವನ್ನು ಮೆಲುತ್ತಲೆ ಅಲರಿಗೊಡ್ಡುತ್ತ ತನು ವಶಮವನು ಅಲರಿಗೊಡ್ಡುತ್ತ ತನು ವಶಮವನು ಕಳೆವೆ ವೆಲ್ದೆನು ತಾಗ ಕಳೆವೆ ವೆಲ್ದೆನು ತಾಗ ಬರಲು ಕದಂಬ ವನದೆಡೆಗೆ ಬರಲು ಕದಂಬವನದೆಡೆಗೆ ತಳುವದ ಸಮಯದಲ್ಲಿ ಕೇಳಿಸೆ ತಳುವದ ಸಮಯದಲ್ಲಿ ಕೇಳಿಸೆ ನಲವಿನಿಂದುಯ್ಯಾಲೆಯಲಿ ಕುಳಿತು ನಲವಿನಿಂದುಯ್ಯಾಲೆಯಲಿ ಕುಳಿತು ದೇವಿಯು ಪಾಡುದಿಗ ಗಾಯನವ ಆಲಿಸುತ್ತಾಗ ಆ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಚಂಡಮುಂಡರು ತುಹಿನಗಿರಿಯಲ್ಲಿ ಶ್ರೀದೇವಿಯನ್ನು ಕಂಡು ಅಚ್ಚರಿಗೊಂಡು ಆಕೆಯನ್ನು ಯಾರೆಂದು ತಿಳಿಯದೆ ಪರಸ್ಪರ ವರ್ಣಿಸುವಂತಹ ಸಂದರ್ಭ. ವೀಣೆಯ ಪಿಡಿದಿರ್ಪ ವಾಣಿಯೀ ತರದಲ್ಲಿ ವೀಣೆಯ ಪಿಡಿದಿರ್ಪ ವಾಣಿ ಈ ಪರಿಯಲ್ಲಿ ವೀಣೆಯ ಪಿಡಿದಿರ್ಪ ವಾಣಿಯ ಪರಿಯಲ್ಲಿ ಆ ದೆಡೆಗಾಗಿ ಬಂದು ಕನನ ದೆಡೆಗಾಗಿ ಬಂದು ಸಾನುರಾಗದೊಳಿಂದು ಗಾನ ಪಾಡುವಳೋ ಸಾನುರಾಗದೊಳಿಂದು ಗಾನ ಪಾ ಅವಳು ಇದೆರೆದು ತಿಳಿಯದಾಗಿವುದು ಸಾನೂರಗದೊಳಿದು ಗಾನ ಪಾಡುವಳು ಇದೆರೆದು ತಿಳಿಯದಾಗಿವುದು ವೀಣೆಯ ಹಿಡಿದಿರ್ಪ ವಾಣಿ ಈ ಪರಿಯಲ್ಲಿ ಕಾನರದನೆಗಾಗಿ ಬಂದು ಮುಂದೆ ಶರಸೇತು ಬಂಧನ ಪ್ರಸಂಗದಿಂದ ಆಯ್ದ ಹಾಡು. ಅರ್ಜುನನು ಹನುಮಂತನೊಡನೆ ಪಂಥದಲ್ಲಿ ಸೋತು ದುಃಖಿಸುವಂತಹ ಸಂದರ್ಭ. ಅಕ್ಕಟಕ್ಕಟ ಯಾತಕಿವನಲಿ ಅಕ್ಕಟಕ್ಕಟ ಯಾತಕಿವನಲಿ ಸೊಕ್ಕೆ ಪಂಥವ ಕೈದೆ ನಿಲ್ದಿಲಿ ಅಕಟಕಟ ಏದಕಿ ವನಲಿ ಸೊಕ್ಕಿ ಪಂಥವ ಗೈದೆ ನಿಲ್ದಿಲಿ ಮಕ್ಕಳಾಟಿಗೆ ಮುಂದುವರಿದುದೇ ಮಕ್ಕಳಾಟಿಗೆ ಮುಂದುವರಿದುದೆ ಹಕ್ಕಿದೇರಲ ದಯವು ಮಾಡುದೇ ಹಕ್ಕಿದೇರಲ ದಯವು ಮಾಡುದೇ ಸಾಕು ತನ್ನಯ ಬಾಳ್ವೆಗಿ ಪರಿ ಸಾಕು ತನ್ನಯ ಬಾಳ್ವೆಗಿ ಪರಿ ಕಾಕು ಕಪಿಯಳು ಸೋತು ಮೈಸಿರಿ ನೂಕಿ ಕಳೆವೆನು ಅಗ್ನಿಯೊಳುತನು ನೂಕಿ ಕಳೆವೆನು ಅಗ್ನಿಯೊಳುತನು ಲೋಕ ನೋಡಲಿ ಎರುತ ನಿಲ್ದನು ಅಕಟ ಸುದರ್ಶನ ವಿಜಯ ಪ್ರಸಂಗದಲ್ಲಿ ಓಲಗದಲ್ಲಿರುವಂತಹ ವಿಷ್ಣು ಮತ್ತು ಲಕ್ಷ್ಮಿ ಪರಸ್ಪರ ಮಾತನಾಡುತ್ತಿರುವಾಗ ಲಕ್ಷ್ಮೀದೇವಿ ಶ್ರೀಹರಿಯ ಲೀಲಾವಿಲಾಸವನ್ನು ವರ್ಣಿಸುತ್ತಿರುವುದು. ಏನ ಬಣ್ಣಿಪೆ ಪತಿಯೇ ಬಣ್ಣಿಪೆ ಪತಿಯೇ ಏನ ಬಣ್ಣಿಪೆ ಪತಿಯೇ ಗೈದ ಧಟನ ಏನ ಬಣ್ಣಿಪೆ ಪತಿಯೇ ಘಟನ ಏನ ಬಣ್ಣಿಪೆ ಪತಿಯೇ ಪತಿಯೇ ಏನೇನುವೆ ಗೀರ್ವಾಣನುತ ಏನೇನುವೆ ಗೀರ್ವಾಣ ನೂತ ತ್ರೈಕ್ಷೋಣಿಯಲಿ ಎಣೆಗಾಣ ತಮ್ಮ ಪ್ರವೀಣತೆಗೆ ಶಿವನಾಣ ನಿಮ್ಮಯ ರಾಣಿಯಾಗೀಗ ನಾನೇ ಧನ್ಯಳು ಪತಿಯೇ ಗೈದ ದಟನ ಏನ ಬಣ್ಣಿ ಪೆ ಪತಿಯೇ. ಮುಂದೆ ಜಾಂಬವತಿ ಕಲ್ಯಾಣ ಪ್ರಸಂಗದ ಒಂದು ಹಾಡು. ಶಮಂತಕಮಣಿಯನ್ನು ಅರಸಿ ಕಾಡಿಗೆ ತೆರಳಿದಂತಹ ಶ್ರೀಕೃಷ್ಣನು ಕರಡಿಯ ಗುಹೆಯಲ್ಲಿ ಜಾಂಬವತಿಯನ್ನು ಕಂಡಾಗ ವರ್ಣಿಸುತ್ತಿರುವುದು ಶರದ ಋತು ಪೂರ್ಣಿಮೆಯೋಳು. ಶರದ ಋತು ಪೂರ್ಣಿಮೆಯೋಳು ಉದಯ ಚಂದಿರ ಕಾಂತಿ ಶರದ ಋತು ಪೂರ್ಣಿಮೆಯೊಳ್ ಉದಯ ಚಂದಿರ ಕಾಂತಿ ಸುರುಚಿರಾನಂದದಿಯು ಶೋಭಿಸುದ ವಿಭವದುಳು ತರುಣಿ ಓರ್ವಳೆ ಕುಳಿತು ಬಾಲಕನ ತೊಟ್ಟಿಲವು ಹರುಷದಿಂದಲೇ ತೂಗುತ್ತ ಶರದ ಋತು ಪೂರ್ಣಿಮೆಯೊಳುದಯ ಚಂದಿರ ಕಾಂತಿ ಸುರುಚಿರಾನಂದದೆವು ಶೋಭಿಸುದ ವಿಭವದೊಳು ಅತಿಕಾಯ ಕಾಳಗ ಪ್ರಸಂಗದಲ್ಲಿ ರಾವಣನಿಂದ ಧುರವೀಳ್ಯವನ್ನು ಪಡೆದು ಮಾತೆಯಾದಂತಹ ಧಾನ್ಯ ಮಾಲಿನಿಯ ಆಶೀರ್ವಾದವನ್ನೂ ಪಡೆದು ಲಂಕಾ ರಾಷ್ಟ್ರದ ಪ್ರಜಾ ಜನರನ್ನು ಉಲ್ಲೇಖಿಸಿ ಅತಿಕಾಯ ಹೇಳುತ್ತಿರುವಂತಹ ಸಂದರ್ಭ. ಬನ್ನಿರೈ ಸಂಸಾರ ಶರದಿಯ ದಾಟುವರೆ ಸಂಸಾರ ಶರದಿಯೋ ದಾಟುವರು ಬನ್ನೀರೈ ಮೋಚಕಾಂಕ್ಷಿಗಳು ಬನ್ನೀರೈ ಸಂಸಾರ ಶರದಿಯನ್ನು ದಾಟುವರು ಬನ್ನೀರೈ ಮೋಕ್ಷಕಾಂಕ್ಷಿಗಳು ಬನ್ನೀರೈ ಬಹಳ ಪದವಿಯನ್ನು ಬಯಸುವ ಸುಭಟರು ಪದವಿಯನ್ನು ಬಯಸುವ ಸುಭಟರು ಎಲ್ಲೊಡನೆ ನೀವೆನು ಸಕರೆದಾಗ ಎಲ್ಲೊಡನೆ ಬಲ್ಲಿರೆಲ್ಲು ತಕರೆದಾಗ ಬನ್ನಿರೈ ಸಂಸಾರ ಶರದಿಯನ್ನು ದಾಟುವರು ಬನ್ನಿರೈ ಮೋಕ್ಷಕಾಂಕ್ಷಿಗಳು ಬನ್ನಿರೈ Thank you. ನರಕಾಸುರ ಮೋಕ್ಷ ಪ್ರಸಂಗದಲ್ಲಿ ಶ್ರೀಕೃಷ್ಣನು ನರಕಾಸುರನ ವಧೆಗಾಗಿ ತೆರಳುತ್ತಿರುವಾಗ ಸತ್ಯಭಾಮೆ ಬಂದು ತಡೆದು ಈ ರೀತಿ ಹೇಳುತ್ತಾಳೆ. ಎಲ್ಲಿಗೆ ಗಮನ ನಿಲ್ಲೆನ್ನ ರಮಣ, ಎಲ್ಲಿಗೆ ಗಮನ ನಿಲ್ಲೋ ಎಲ್ಲ ರಮಣ. ಎಲ್ಲಿಗೆ ಗಮನ ನಿಲ್ಲಲ್ಲ ರಮಣ ನಿಲ್ಲಲ್ಲ ರಮಣ ಗಗ ಎನ್ನ ರಮಣ ಎಲ್ಲಿಗೆ ಗಮನ ಯಾರೊಡ ನಿಲ್ತು ಕದನ ನಾನದನ ತಿಳಿಯದಾದೆ ನಾನದನ ಗಗ ಎಲ್ಲಿಗೆ ಗಮನ ನಿಲ್ಲಲ್ಲ ರಮಣ ಸೊಲ್ಲಿಸದೆಲ್ಲೋಳೈದುವದೇನು ಗದನ ಸೊಲ್ಲಿಸದೆಲ್ಲೋಳೈದುವದೇನು ಹದನ ಎಲ್ಲಿಗೆ ಗಮನ ನಿಲ್ಲನ್ನ ರಮಣ ಸೊಲ್ಲಿಸದೆನ್ನೋಳೈರುವುದೇನು ಹದನಾಯ ರಮಣ ಏನು ಹದನ ಎಲ್ಲಿಗೆ ಗಮನ ಆ ಮುಂದೆ ಇದೇ ನರಕಾಸುರ ಪ್ರಸಂಗದಿಂದ ಆಯ್ದಂತಹ ಒಂದು ಹಾಡು. ಸತ್ಯಭಾಮೆ ಕೇಳಿದಂತಹ ಪ್ರಶ್ನೆಗೆ ಶ್ರೀಕೃಷ್ಣ ಉತ್ತರಿಸುವಂತಹ ಸಂದರ್ಭ ಕೀರವಾಣಿ ಕೇಳಿ. ಕೀರವಾಣಿ ಕೇಳಿ ಹೊರಟಿಗ ಕಾರಣ ಗುಣಶೀಲೆ ಕೀರವಾಣಿ ಕೇಳಿ ಹೊರಟಿಗ ಕಾರಣ ಗುಣಶೀಲೆ ಹೊರಟಿಗ ಕಾರಣ ಗುಣಶೀಲೆ ಕೋರಿದ ನಾಬಲ ವೈರಿಯು ನನ್ನಲಿ ದುರಿದ ನಾಬಲ ವೈರಿಯು ನನ್ನಲಿ ದಾರುಣಿದ ನಯನ ಭೂರಿವು ಭದ್ರವಾ ಕೀರವಾಣಿ ಕೇಳಿ ಕೀರವಾಣಿ ಕೇಳಿ ಹೊರಟಿಗ ಕಾರಣ ಗುಣಶೀಲೆ ಹೊರಟಿಗ ಕಾರಣ ಗುಣಶೀಲೆ ಆ ಮುಂದೆ ದೇವಿ ಮಹಾತ್ಮೆ ಪ್ರಸಂಗದ ಒಂದು ಹಾಡು. ಅಸುರ ಕುಲದ ರಾಣಿಯಾದಂತಹ ದಿತಿಯಿಂದ ಅನುಮತಿಯನ್ನು ಪಡೆದಂತಹ ಮಾಲಿನಿ ಕಾಡನ್ನು ಸೇರುತ್ತಾಳೆ. ವಿಧಾತನನ್ನು ತಪಸ್ಸಿಗಾಗಿ ಮೆಚ್ಚಿಸಿಕೊಳ್ಳುವುದಕ್ಕೆ ಹೋಗ್ತಾಳೆ. ಜನನಿಯಾಜ್ಞೆಯಲ್ಲಿ ಮಾಲಿನಿ ಎನ್ನುವಂತಹ ಹಾಡು. ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ, ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ, ಜಯಲಿ ಮಾಲಿನಿಯೋ ವರತನು ಜಾಪೇಕ್ಷೆಯಲಿ ಕಾಮಿನಿಯೋ, ವರತನು ಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ. ಕನಕ ಗರ್ಭನ ತಪವನು ಗೈವೆ ಏನು ತಲಿಯ, ಕನಕ ಗರ್ಭನ ತಪವನು ಗೈವೆ ಏನು ತಲಿ, ಒನಕಾಗಿ ನಡೆದಂದು ಮನದಿಯೋಚಿಸಿದಳು. ಕನಕ ಗರ್ಭನ ತಪವನು ಗೈವೆ ಏನು ತಲಿ, ಒಳಗಾಗಿ ನಡೆ ತಂದು ಮನದಿ ಯೋಜಿಸಿದಳು. ಜನನೀಯ ಜಯಲಿ ಮಾಲಿನಿಯು, ವರತನು ಜಾಪೇಕ್ಷೆಯಲಿ ಕಾಮಿನಿಯೋ. ಇದೀಗ ಒಂದೆರಡು ಏರು ಪದ್ಯಗಳು. ಬೋಲು ತನುಜ ಬಳಿರ ಪರಾಕ್ರಮ, ಏನೋ ಧೈರ್ಯದಿಂದ ಕರೆದೆ ಎಲ್ಲ ಪರಾಕ್ರಮ. ಮಾಲಿನಿಯನು ಬಿಡುವುದಕ್ಕೆ ಕೊನೆಯಲ್ಲಿ ಮಂಗಳ ಪದ್ಯ. ಸರ್ವ ಮಂಗಲವಾಗಲಿ ಶಿವೇ ಸರ್ವಾರ್ಥ ಸಾಧಿಕೆ, ಸ್ವರಣ್ಯ ತ್ರಿಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ. ಕರದೊಳ್ಳು ಪರಸುಪಾಶಾರಿಗೆ ಔಷಧಿ ಭಕ್ತರ ಪೊರೆವಯ್ಯೆ, ಪುರಗಭೂಷಣನ ಸುಕುಮಾರ ಗಗಮಗನನ ಚರಣ ಗಮನಕ್ಕೆ ಆರತಿ ಎತ್ತಿರೆ, ಆರತಿ ಬೆಳಗಿರೆ ಆರತಿ ಎತ್ತಿರೆ. ಕರುಳು ಪಶುಪಾಲ ಕುಶಧಾರಿಗೆ ಔಷಧಿ ಭಕ್ತರ ಪೊರೆವಗೆ, ಪುರಗಭೂಷಣನ ಕುಮಾರ ಗಗಮಗನನ ಚರಣ ಗಮನಕ್ಕೆ ಗಜಮು ಗಣವಗೆ ಗಣಪಗೆ.